ಕನ್ನಡ ಅಭಿಮಾನದ ದಿನಾಚರಣೆ ಅರ್ಥಪೂರ್ಣವಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪಿ ಗೋವಿಂದರಾಜು ತಿಳಿಸಿದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ 94ನೇ ಜಯಂತಿಯನ್ನು ಚಿತ್ರದುರ್ಗ ಜಿಲ್ಲೆಯ ಕಚೇರಿಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಮುಂದುವರೆದಿತ್ತು. ರಾಯಚೂರಿನಲ್ಲಿ ದಿನದ ಗರಿಷ್ಠ 40°C ತಾಪಮಾನ ದಾಖಲಾಗಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಹಗುರದಿಂದ ಸಾಧಾರಣ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 34, ಕನಿಷ್ಠ 23°C ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ, ಹಲವು ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರ ವಾಪಸ್. ರಾಜ್ಯದೆಲ್ಲೆಡೆ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಮತದಾನ ಜಾಗೃತಿ ಅಭಿಯಾನ. ಭಾರತ 2030 ವೇಳೆಗೆ ಮಲೇರಿಯಾ ಮುಕ್ತಗೊಳಿಸುವ ಗುರಿ, ಡಾ ಮನ್ಸುಖ್ ಮಾಂಡವೀಯ. ನಟ ಸಾರ್ವಭೌಮ ಡಾ ರಾಜ್ಕುಮಾರ್ ಜನ್ಮದಿನ. ರಾಜ್ಯದೆಲ್ಲೆಡೆ ಗೌರವ ನಮನ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಕಾರವಾರ. ಕಿಸಾನ್ ವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಭತ್ತ, ತೆಂಗು, ಅಡಿಕೆಗಳಲ್ಲಿ ಕೀಟಗಳ ನಿರ್ವಹಣೆ. ಸಿರಿಸಿಯ ಕೃಷಿ ವಿಜ್ಞಾನ ಕೇಂದ್ರದ ಕೀಟಶಾಸ್ತ್ರ ವಿಭಾಗದಲ್ಲಿ ಕೀಟ ತಜ್ಞರಾದ ಡಾ ರೂಪಾ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು HB ರಾಮಡಿಗಿ. ಡಾಕ್ಟರ್ ರೂಪಾ ಪಾಟೀಲ್ ಅವರಿದ್ದಾರೆ, ಈ ಶಿರ್ಷಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟಶಾಸ್ತ್ರ ತಜ್ಞರು. ಈಗ ಬರ್ತಕ್ಕಂಥ ಪ್ರಮುಖ ಬೆಳೆಗಳಲ್ಲಿ, ಅದರಲ್ಲಿ ಭತ್ತ, ತೆಂಗು ಮತ್ತು ಅಡಿಕೆ, ಇದರಲ್ಲಿ ಎಂತೆಂಥ ಕೀಟಗಳು ಈ ಸಂದರ್ಭದಲ್ಲಿ ಬರಬಹುದು ಮತ್ತು ಅವುಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋ ನಿಟ್ಟಿನೊಳಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ರೂಪಾ ಪಾಟೀಲ್ ಅವರು. ನಮಸ್ತೆ ಸರ್. ಈಗ ಭತ್ತ ಕೂಡ ಅತ್ಯಂತ ಪ್ರಮುಖವಾದ ಬೆಳೆ ಈ ಪ್ರದೇಶದಲ್ಲಿ. ಈ ಇಲ್ಲಿ ಒಟ್ಟು ಎಷ್ಟು ಪ್ರಮಾಣದಲ್ಲಿ ಭತ್ತವನ್ನು ಬೆಳೀತಾ ಇದ್ದಾರೆ ಮತ್ತೆ ಹೇಗಿದೆ ಬೆಳೆ ಈಗ? ಭತ್ತ ಹೇಳಬೇಕು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಒಂದು ಪ್ರಮುಖವಾದ ಬೆಳೆ, ಇದು ಆಹಾರ ಬೆಳೆ. ಮುಂಗಾರಿನಲ್ಲಿ ಸುಮಾರು 74,000 ಹೆಕ್ಟೇರ್ ಪ್ರದೇಶದಲ್ಲಿ ಈ ಭತ್ತನ ಬೆಳೀಲಾಗ್ತಾ ಇದೆ. ಮತ್ತೆ ಹಿಂಗಾರಿನಲ್ಲಿ ನೀರಾವರಿ ಅನುಕೂಲತೆ ಇದ್ದವರು ಬೇಸಿಗೆಯಲ್ಲೂ ಕೂಡ ಇದನ್ನು ಸುಮಾರು 4,000 ಹೆಕ್ಟೇರ್ ಕ್ಷೇತ್ರದಲ್ಲಿ ಈ ಭತ್ತವನ್ನ ಅಲ್ಲಿ ಬೆಳೀತಾ ಇದ್ದಾರೆ. ಈಗ ಹೇಗಿದೆ ಕೀಟ ಮತ್ತು ಅವುಗಳ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋ ನಿಟ್ಟಿನೊಳಗೆ ನಾವು ನೋಡಿಕೊಂಡಾಗ ಎಂತೆಂಥ ಕೀಟಗಳು ಬರಬಹುದು ಏನು? ಈ ಸಂದರ್ಭದಲ್ಲಿ ನಾವು ಹೇಳಬೇಕು ಅಂತಂದ್ರೆ ಭತ್ತಕ್ಕೆ ಕಾಡತಕ್ಕಂತಹ ಪ್ರಮುಖವಾದ ಕೀಟಗಳು ಅಂತಂದ್ರೆ ಗರಿಸುತ್ತುವ ಹುಳು ಅಂತ ಬರ್ತದೆ. ಅದಲ್ಲದೆ ಮತ್ತೆ ಕರಾವಳಿ ಭಾಗದಲ್ಲಿ ಮತ್ತೆ ಈ ಹೆಚ್ಚು ಮಳೆ ಬೀಳ್ತಕ್ಕಂತಹ ನಮ್ಮ ಪ್ರದೇಶಗಳಲ್ಲಿ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಭಾಗದಲ್ಲಿ ಕಣೆ ಅಥವಾ ಆನೆಕೊಂಬು ಅಂತ ನಾವು ಹೇಳ್ತೀವಿ, ಅದು ಕೀಟದ ಬಾಧೆನೂ ಕೂಡ ತುಂಬಾ ಗಂಭೀರವಾಗಿ ಕಾಣಿಸ್ಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಕಾಂಡ ಕೊರಕದ ಬಾಧೆನೂ ಕೂಡ ನಮ್ಮಲ್ಲಿ ಈ ಪ್ರಮುಖವಾಗಿ ಈ ಹಂತದಲ್ಲಿ ನಾವು ಹೇಳಬೇಕು ಅಂತಂದ್ರೆ ಈ ಮೂರು ಕೀಟಗಳ ಬಾಧೆ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತದೆ. ಗರಿಸುತ್ತುವ ಹುಳು ಯಾವ ಹಂತದಲ್ಲಿ ಬರುತ್ತೆ ಮತ್ತು ಲಕ್ಷಣಗಳು ಏನು? ಗರಿಸುತ್ತುವ ಹುಳು ಇದು ಹೇಳ್ಬೇಕು ಅಂತಂದ್ರೆ ಈಗ ತೆಂಡೆ ಬಿಡ್ತಾ ಇರ್ತದಲ್ಲ, ಆ ಟೈಮಲ್ಲಿನೂ ಕೂಡ ನಮ್ಗೆ ಗರಿಸುತ್ತುವ ಹುಳುವಿನ ಬಾಧೆ ಕಾಣಿಸ್ಕೊಳ್ತಾ ಇದೆ. ಇದು ಮಲ್ನಾಡಿನ ಗುಡ್ಡಗಾಡು ಪ್ರದೇಶದ ಅತ್ಯಂತ ಪ್ರಮುಖವಾದ ಕೀಟ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ಕೀಟಕ್ಕೆ ಇಲ್ಲಿ ಜನ ಏನಂತಾರೆ ಅಂದ್ರೆ ಆಡು ಭಾಷೆನಲ್ಲಿ ಇದಕ್ಕೆ ಎರೆ ಬಿದ್ದಿದೆ, ಎರೆ ರೋಗ ಅಥವಾ ಬಿಳೆ ಎರಗುಲು ಅಂತ ಹೇಳಿ ಹಲವಾರು ಹೆಸರುಗಳಿಂದ ಇದನ್ನ ಇಲ್ಲಿ ಕರೀತಾ ಇದ್ದಾರೆ. ಹಾಗಾಗಿ ಅದು ಬಣ್ಣದಲ್ಲಿ ಏನಾದ್ರು ಗೊತ್ತಾಗುತ್ತಾ ಅಥವಾ ಸುತ್ತಿದ ಮೇಲೆ ಗೊತ್ತಾಗುತ್ತಾ? ಈ ಕೀಟದ ನಾವು ಲಕ್ಷಣಗಳು ಅಥವಾ ಅದರದ್ದು ಹಾನಿ ಲಕ್ಷಣಗಳನ್ನು ನಾವು ಹೇಳಬೇಕು ಅಂತಂದ್ರೆ ಈ ಕೀಟ ಒಂಥರ ಹಸಿರು ಬಣ್ಣದಾಗಿರುತ್ತದೆ. ಇದು ಒಂದು ಪತಂಗ ಜಾತಿಗೆ ಅಥವಾ ಚಿಟ್ಟೆ ಜಾತಿಗೆ ಸೇರ್ತಕ್ಕಂತಹ ಒಂದು ಹುಳು ಅಂತ ಹೇಳ್ಬೋದು. ಇದೇನ್ ಮಾಡತ್ತಪ್ಪ ಅಂದ್ರೆ ಪತಂಗ, ಅದು ಹೆಣ್ಣು ಪತಂಗ ಮೊಟ್ಟೆಗಳನ್ನ ಎಲೆಯ ಭಾಗದಲ್ಲಿ ಇಡುತ್ತದೆ. ಆ ಎಲೆಯಿಂದ ಮರಿ ಹುಳುಗಳು ಹೊರಗೆ ಬಂದು ಒಂದು 3 ದಿವಸದಲ್ಲಿ ಮರಿ ಹುಳುಗಳು ಹೊರಗೆ ಬಂದ್ಬಿಟ್ಟು ಅವು ಏನ್ ಮಾಡ್ತವೆ ಅಂತಂದ್ರೆ ಭತ್ತದ ಗರಿಗಳ ಎರಡೂ ಅಂಚನ್ನ ಮಡಿಚಿ ಆ ಒಳಗಡೆ ಇದ್ಕೊಂಡ್ಬಿಟ್ಟು ಭತ್ತದ ಅದು ಗರಿಗಳ ಮೇಲಿನ ಹಸಿರು ಭಾಗ ಅಂದ್ರೆ ನಾವೇನು ಪತ್ರ ಹರಿತ್ ಅಂತ ಕರಿತೀವಿ ಆ ಪತ್ರ ಹರಿತನ್ನ ಅವು ಕೆರುತ್ತಿನತ್ತೆ. ಹೀಗಾಗಿ ಅವು ಪತ್ರ ಹರಿತನ್ನ ಕೆರುತ್ತಿನ್ನೋದ್ರಿಂದ ಎಲೆಗಳ ಮೇಲೆ ಬಿಳಿ ಬಣ್ಣದ ಪಟ್ಟಿಗಳು ಮೂಡ್ದಂಗ ಅನ್ಸುತ್ತೆ. ಮತ್ತೆ ಈ ಗರಿಗಳನ್ನ ನಾವು ಬಿಡಿಸಿ ನೋಡಿದ್ರೆ ಹುಳುನು ಮತ್ತೆ ಹುಳುವಿನ ಹಿಕ್ಕೆಯನ್ನು ಸಹ ನಾವು ಕಾಣಬಹುದು. ದೂರದಿಂದ ಈ ಕೀಟದ ಬಾಧೆ ಕಾಣಿಸ್ಕೊಂಡ ಪ್ರದೇಶವನ್ನು ನೋಡಿದ್ರೆ ಎಲ್ಲೋ ಸುಣ್ಣ ಸಿಂಪಡಿಸಿದಾರ ಅನ್ನೋ ಲಕ್ಷಣಗಳು ಕೂಡ ನಮ್ಮಲ್ಲಿ ಕಂಡು ಬರ್ತದೆ. ಇದು ಇಂತಹ ಹಂತದಲ್ಲಿ ಬರುತ್ತೆ ಅಥವಾ ಎಳೆಯಲ್ಲಿ ಇದ್ದಾಗ ಬರುತ್ತೆ, ಬಲ್ತಿ ಎಲೆ ಇದ್ದಾಗ ಬರುತ್ತೆ, ಹಂಗೇನ್ರಿ ಇರುತ್ತೆ ಸರ್? ಈ ಕೀಟದ ಬಾಧೆ ಇನಿಷಿಯಲ್ ಅಥವಾ ಮೊದಲನೇ ಹಂತದಲ್ಲಿ ಅಷ್ಟೊಂದು ಗಂಭೀರ ಪ್ರಮಾಣದಲ್ಲಿ ಏನ್ ಕಾಣಿಸ್ಕೊಳ್ಳೋದಿಲ್ಲ. 1 ತಿಂಗಳಿಂದ 2 ತಿಂಗಳ ಬೆಳೆಯಲ್ಲಿ ಈ ಕೀಟದ ಬಾಧೆ ಕಾಣಿಸ್ಕೊಳ್ಳುತ್ತದೆ. ಈ ಕೀಟ ಏನಾದ್ರೂ ತುಂಬಾ ಜಾಸ್ತಿ ಗಂಭೀರವಾದ ಸ್ವರೂಪದಲ್ಲಿ ಏನಾದ್ರೂ ಹಾನಿ ಮಾಡಿದ್ರೆ ಈ ಕೀಟದ ಬಾಧೆಯಿಂದ ತೆನೆಗಳ ಉದ್ದ ಮತ್ತೆ ತೂಕದಲ್ಲಿ ಕೂಡ ಕಡಿಮೆ ಆಗ್ತಕ್ಕಂತಹ ಉದಾಹರಣೆಗಳು ಇದೆ. ಹಾಗಾಗಿ ಬಂದಾಗ ಏನ್ ಮಾಡಬಹುದು? ನಾವು ನಿರ್ವಹಣೆ ಅಂತಂದ್ರೆ ಸಮಗ್ರ ಒಂದೇ ಸರ್ತಿ ರಾಸಾಯನಿಕ ಸಿಂಪಡಿಸಕ್ಕಿಂತ ಮುಂಚೆ ಸಮಗ್ರ ರೀತಿಯಲ್ಲಿ ಈ ಕೀಟವನ್ನ ನಾವು ಹತೋಟಿ ಮಾಡಬಹುದು. ಮತ್ತೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಹಲವಾರು ಸಾಂಪ್ರದಾಯಿಕ ಪದ್ಧತಿಗಳನ್ನು ರೈತರು ಅನುಸರಿಸ್ತಾ ಬಂದಿದ್ದಾರೆ. ನಿಮಗೆ ಗೊತ್ತಿರುವ ಹಾಗೆ ಈ ಭಾಗದಲ್ಲಿ ರಾಸಾಯನಿಕ ಕೀಟನಾಶಕಗಳ ಬಳಕೆ ತುಂಬಾ ಕಡಿಮೆ. ಹೀಗಾಗಿ ನಿರ್ವಹಣೆ ಏನಂದ್ರೆ ಲೋಕಲಿ ಅಥವಾ ಇಲ್ಲೇ ಸಿಗ್ತಕ್ಕಂತಹ ಸಸ್ಯ ಔಷಧಿಗಳನ್ನು ಬಳಸ್ಕೊಂಡ್ಬಿಟ್ಟು ಕೂಡ ಈ ಕೀಟವನ್ನ ಹತೋಟಿ ಮಾಡ್ತಾರೆ. ಮೊದಲನೇದಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಆದಷ್ಟು ಗದ್ದೆ ಕಾಲುವೆ ಮತ್ತೆ ಬದುಗಳ ಮೇಲೆ ಹುಲ್ಲುಗಳು ಬೆಳೆದೇ ಇದ್ದಂಗೆ ನೋಡ್ಕೊಳ್ಬೇಕು. ಅಂದ್ರೆ ಗದ್ದೆಗಳನ್ನ ಮತ್ತೆ ಕಾಲುವೆಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಕಳೆ ರಹಿತವಾಗಿ ಇಟ್ಕೊಳ್ಬೇಕು. ಅದು ಒಂದು ಪ್ರಮುಖವಾಗಿದೆ. ಎಲ್ಲ ಈ ಕೀಟಕ್ಕೆ ಒಂದೇ ಅಲ್ಲ, ಯಾವುದೇ ಭತ್ತದಲ್ಲಿ ಕೀಟ ರೋಗ ಆಗಿರ್ಬೋದು ಎಲ್ಲನೂ ಕೂಡ ಕಳೆಯಿಂದನೇ ಕೂಡ ಅದರದ ಸಂತತಿ ಸ್ಟಾರ್ಟ್ ಆಗೋದ್ರಿಂದ ಸೊ ಕಾಲುವೆ ಮತ್ತೆ ಬದುಗಳ ಮೇಲೆ ಹುಲ್ಲು ಬೆಳೆದೇ ಇದ್ದಂತೆ ನೋಡ್ಕೊಳ್ಬಹುದು. ಮತ್ತೆ ಎರಡನೇದಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ರೈತರು ಏನ್ ಮಾಡ್ತಾರೆ ಈ ಕೀಟದ ಬಾಧೆ ಕಾಣಿಸಿಕೊಳ್ಳೋ ಲಕ್ಷಣಗಳು ಅಂದ್ರೆ ಭತ್ತದ ಗರಿ ತುದಿ ಮಡಚಿದಾಗ ಭತ್ತದ ಬೆಳೆಯ ಮೇಲೆ ಮುಳ್ಳಿನ ರೆಂಬೆಗಳಿಂದ ಭತ್ತದ ಬೆಳೆ ಮೇಲೆ ಅವರು ಹೊಡಿತಾರೆ. ಪರಗಿ ಮುಳ್ಳು ಅಂತ ಎಲೆ ಸಿಗ್ತದೆ, ಆ ಇದನ್ನ ಬೆಳೆ ಮೇಲೆ ಅವರು ಪಾಸ್ ಮಾಡ್ತಾರೆ. ಈ ಪಾಸ್ ಮಾಡೋದ್ರಿಂದ ಏನಪ್ಪ ವೈಜ್ಞಾನಿಕ ಕಾರಣ ಅಂದ್ರೆ ಭತ್ತದ ಗರಿಗಳು ಮಡಚಿಕೊಂಡಿದ್ದು ಅದು ಬಿಚ್ಚಿಕೊಳ್ಳುತ್ತೆ ಮತ್ತೆ ನೀರಿನಲ್ಲಿ ಬಿದ್ದ್ಬಿಟ್ಟು ಹುಳುಗಳು ಸತ್ತು ಹೋಗ್ತವೆ. ನಾವೂ ಕೂಡ ಇದೇ ವಿಧಾನವನ್ನ ಹೇಳ್ತಾ ಇದೀವಿ. ಯಾವುದೇ ಒಂದು ರಾಸಾಯನಿಕ ಆಗಿರ್ಬೋದು ಅಥವಾ ಸಸ್ಯಜನ್ಯ ಆಗಿರ್ಬೋದು ಅಥವಾ ಜೈವಿಕ ಕೀಟನಾಶಕ ಆಗಿರ್ಬೋದು ಬಳಸಕ್ಕಿಂತ ಮುಂಚೆ ಮುಳ್ಳಿನ ರೆಂಬೆಗಳಿಂದ ಪೈರಿನ ಮೇಲೆ ಒಂದ್ಸಲ ಬೆಳೆ ಮೇಲೆ ಹಾಯಿಸಬೇಕು ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ಜೈವಿಕ ಕೀಟ ಹತೋಟಿಯಾಗಿ ನಾವು ನಮೋರಿಯಾ ರಿಲೇ ಅಂತ ಹೇಳ್ಬಿಟ್ಟು ಒಂದು ಜೈವಿಕ ಕೀಟನಾಶಕ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಲಭ್ಯ ಇರ್ತದೆ. ಇದನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡಬಹುದು. ಮತ್ತೆ ಅದಲ್ಲದೇ ಕೂಡ ಇಲ್ಲಿ ಲೋಕಲಿ ಒಂದು ಸಸ್ಯ ಪ್ರಭೇದ ಸಿಗುತ್ತದೆ ನಮಗೆ, ಮುಕ್ಕಡಕ ಅಂತ ಹೇಳ್ತಾರೆ ಇಲ್ಲಿ ಈ ಭಾಗದ ರೈತರು. ಅದನ್ನ ಕೂಡ 5% ಮುಕ್ಕಡಕ ಸೊಪ್ಪಿನ ಕಷಾಯವನ್ನು ಕೂಡ ಮಾಡಿ ನಾವಿಲ್ಲಿ ಸಿಂಪರಣೆ ಮಾಡಬಹುದು. ಅಷ್ಟೇ ಅಲ್ಲ, ನಮ್ಗೆ ಈ ಮುಕ್ಕಡಕ ಸೊಪ್ಪು ಸಿಗೋದಿಲ್ಲ ಅಥವಾ ನಮೋರಿಯರ್ಲೇನ ಧಾರವಾಡದಿಂದ ತರಬೇಕು. ಈಗೆಲ್ಲ ನಿಮ್ಗೆಲ್ಲ ಗೊತ್ತಿರಬಹುದು ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಥವಾ ಸಾವಯವ ಕೃಷಿಗೆ ಸಾಕಷ್ಟು ಸರ್ಕಾರ ಉತ್ತೇಜನ ನೀಡ್ತಾ ಇದೆ. ಆ ಹಂತದಲ್ಲಿ ರೈತರು ಸಾವಯವ ಪದ್ಧತಿನಲ್ಲಿ ಏನಾದರೂ ಈ ಹುಳವನ್ನು ಹತೋಟಿ ಮಾಡಬೇಕು ಅಂತಂದ್ರೆ ಬೇವು ಆಧಾರಿತ ಕೀಟನಾಶಕಗಳು ಕೂಡ ನಮ್ಮ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದಾವೆ ಅಥವಾ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದಾರೆ. ನಿಂಬಿಸಿಡಿನ್ ಅಂತ ಬೇವು ಆಧಾರಿತ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 3 ಮಿಲಿಯಂತೆ ಬೆರೆಸಿ ಸಿಂಪರಣೆನ ನಾವಿಲ್ಲಿ ಮಾಡಬಹುದು. ಅಷ್ಟಾಗಿನೂ ಕೂಡ ಈ ಕೀಟ ಹತೋಟಿ ಆಗಿಲ್ಲಪ್ಪ ಅಂತಂದ್ರೆ ಕಟ್ಟ ಕೊಡೆಯದಾಗಿ ನಾವು ರಾಸಾಯನಿಕಗಳನ್ನ ನಾವಿಲ್ಲಿ ಸಿಂಪರಣೆ ಮಾಡಬಹುದು. ಇನ್ನೊಂದು ಆನೆ ಕೊಂಬು ಕೀಟ ಬರುತ್ತೆ, ರಾಸಾಯನಿಕದಲ್ಲಿ ಏನ್ ಮಾಡಬಹುದು? ರಾಸಾಯನಿಕಗಳಲ್ಲಿನೂ ಕೂಡ ಈಗ ನಮ್ಮ ನಿಮ್ಗೆ ಗೊತ್ತಿರುವ ಹಾಗೆ ಎಲ್ಲ ಮೊನೊಕೊಟೋಫಾಸ್ ನೊವಾಕ್ರಾನ್ ಅಂತ ಮಾರ್ಕೆಟ್ ಅಲ್ಲಿ ಸಿಗ್ತದೆ. ಮೊನೊಕೊಟೋಫಾಸ್ ಕೀಟನಾಶಕವನ್ನ ನಾವಿಲ್ಲಿ ಬಳಸಬಹುದು. ಅದು 1.3 ಮಿಲಿ 1 ಲೀಟರ್ ನೀರಿಗೆ. ಅಷ್ಟೇ ಅಲ್ಲ, ಕ್ಲೋರೋಪೈರಿಫಾಸ್ 20 EC ಅದು ಕೂಡ ಕೀಟನಾಶಕ ಲಭ್ಯ ಇರ್ತದೆ. ಅದನ್ನು ಕೂಡ 2 ಮಿಲಿ 1 ಲೀಟರ್ ನೀರಿಗೆ ಸಿಂಪರಣೆ ಮಾಡಬಹುದು. ವಿನಾಲ್ಫಾಸ್ ಅಂತ ಸಿಗ್ತದೆ, ಅದನ್ನು ಕೂಡ 2 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಸಿಂಪರಣೆನ ಮಾಡಬಹುದು. ಇವೆಲ್ಲ ಕೀಟನಾಶಕಗಳು ನಮ್ಮ ಕೃಷಿ ಇಲಾಖೆನಲ್ಲಿನೂ ಕೂಡ ಲಭ್ಯ ಇರ್ತದೆ. ಅಲ್ಲಿಂದ ಸಬ್ಸಿಡಿ ರೂಪದಲ್ಲಿ ನೀವು ಇದನ್ನ ತಗೊಂಡ್ಬಿಟ್ಟು ಸಿಂಪರಣೆನ ಮಾಡಬಹುದು. ಮತ್ತೆ ಯಾವುದೇ ಕೀಟನಾಶಕವನ್ನು ಸಿಂಪರಣೆ ಮಾಡಲಿ ಅದಕ್ಕಿಂತ ಮುಂಚೆ ನಾ ಮೊದಲ ಹೇಳ್ದಂಗೆ ಮುಳ್ಳಿನ ರೆಂಬೆಗಳಿಂದ ಭತ್ತದ ಬೆಳೆಯ ಮೇಲೆ ಹೊಡಿಬೇಕು. ಮತ್ತೆ ಸಿಂಪರಣ ದ್ರಾವಣ ಕೂಡ ತುಂಬಾ ಪ್ರಮುಖವಾದದ್ದು. ಎಕರೆಗೆ 200-250 ಲೀಟರ್ ನಷ್ಟು ಆದರೂ ಸಿಂಪರಣ ದ್ರಾವಣ ಹೋಗ್ಬೇಕು. ಈಗ ಮಳೆಗಾಲ ಇರೋದ್ರಿಂದ ಏನ ಸೂಕ್ಷ್ಮಾಣು ಜೀವಿಗಳು ಅಥವಾ ರೋಗಕಾರಕ ಜೀವಿಗಳು ಇದ್ರೂ ಕೂಡ ಅವು ಬಿಸಿಲಿನ ಶಾಖಕ್ಕೆ ಸತ್ತು ಹೋಗ್ತವೆ. ಸೊ ಈ ತರದ ಇದನ್ನು ಬಳಸ್ಕೊಳ್ಬಹುದು. ಮತ್ತೆ ಆದಷ್ಟು ನಮ್ದು ಕಾಲುವೆ ಗದ್ದೆನ ಮತ್ತೆ ಕಾಲುವೆಗಳನ್ನ ಆದಷ್ಟು ಕಳೆರಹಿತವಾಗಿ ನಾವಿಲ್ಲಿ ಇಟ್ಕೊಳ್ಬಹುದು. ಇವೆಲ್ಲ ಸ್ವಲ್ಪ ಪ್ರಮುಖವಾದ ವಿಷಯಗಳು. ಅಷ್ಟೇ ಅಲ್ಲದೆ ನಾವೀಗ ಸಿಂಪರಣ ದ್ರಾವಣ ಕೂಡ ಯಾವ ಹಂತದಲ್ಲಿ ಸಿಂಪರಣೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕು, ಮತ್ತೆ ಏನಾದರೂ ಮಳೆ ಬಂದ್ರೆ ಮತ್ತೆ ಸಿಂಪರಣೆ ಮಾಡಬೇಕು, ಇಂಥವನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಕೀಟ ನಿರ್ವಹಣೆ ಮಾಡಿದ್ರೆ ಭತ್ತದಲ್ಲಿ ಚೆನ್ನಾಗಿ ನಾವು ಬೆಳೆಯನ್ನ ನಾವಿಲ್ಲಿ ತೆಗಿಬಹುದು. ಅಡಿಕೆ ಕೂಡ ಅತ್ಯಂತ ಆರ್ಥಿಕ ಪ್ರಮುಖ ಬೆಳೆ ಇದು. ಈ ಅಡಿಕೆ ಒಳಗೆ ಎಂತೆಂತ ಕೀಟಗಳು ಬರ್ತವು ಅದನ್ನ ಬಗ್ಗೆ ಸ್ವಲ್ಪ. ಅಡಿಕೆನೂ ಕೂಡ ಈ ಉತ್ತರ ಕನ್ನಡ ಜಿಲ್ಲೆಯ ಒಂದು ಪ್ರಮುಖವಾದ ತೋಟಗಾರಿಕೆ ಬೆಳೆ ಅಂತಾನೆ ಹೇಳ್ಬೋದು. ಈ ಭಾಗದಲ್ಲಿ ಅಡಿಕೆಯಲ್ಲಿ ಕಂಡುಬಂದ ಪ್ರಮುಖವಾದ ಕೀಟ ಅಂತಂದ್ರೆ ಬೇರುಹುಳ. ಈ ಬೇರುಹುಳ ಕೀಟದ ಬಾಧೆ ನಮ್ಗೆ ಉತ್ತರ ಕನ್ನಡ ಜಿಲ್ಲೆ ಎಲ್ಲಾ ತೋಟಗಳನ್ನು ಕೂಡ ಎಲ್ಲಾ ತೋಟಗಳಲ್ಲಿ ಸಾಮಾನ್ಯವಾಗಿ ಈ ಕೀಟದ ಬಾಧೆ ನಮ್ಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಎಲ್ಲೆಲ್ಲಿ ತೋಟಗಳಲ್ಲಿ ಬಸಿಗಾಲುವೆ ವ್ಯವಸ್ಥೆ ಚೆನ್ನಾಗಿಲ್ವೋ ಅಂತ ತೋಟಗಳಲ್ಲಿ ಈ ಕೀಟದ ಬಾಧೆ ಅಂತ ಸರ್ವೇ ಸಾಮಾನ್ಯ. ಅಷ್ಟೇ ಅಲ್ಲ, ರೈತರು ಈಗ ಸುಮಾರಷ್ಟು ಅಡಿಕೆಗೆ ಬೆಲೆ ಹೆಚ್ಚಾಗ್ತಾ ಇದೆ ಅಥವಾ ಅದಕ್ಕೆ ತುಂಬಾ ಉತ್ತಮ ದರ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಭತ್ತದ ಗದ್ದೆಗಳನ್ನೆಲ್ಲ ಅಡಿಕೆಯಾಗಿ ಪರಿವರ್ತನೆ ಮಾಡಿದರೋ ಅಂತ ಪ್ರದೇಶಗಳಲ್ಲೂ ಕೂಡ ನಾವು ಈ ಕೀಟದ ಬಾಧೆನ ಬೇರುಹುಳುವಿನ ಬಾಧೆಯನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಹೇಗೆ ನಿರ್ವಹಿಸುವುದು ಇದನ್ನ? ನಿರ್ವಹಣೆ ಹೇಳಕ್ಕಿಂತ ಮುಂಚೆ ಈ ಕೀಟದ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದು ಬಹಳಷ್ಟು ಮುಖ್ಯ. ಯಾಕಂತಂದ್ರೆ ಈ ಕೀಟದ ಜೀವನ ಚರಿತ್ರೆ ತಿಳಿದ್ರೆ ಮಾತ್ರ ನಾವಿಲ್ಲಿ ಕೀಟವನ್ನ ಯಾವ ತರ ನಿರ್ವಹಣೆ ಮಾಡಬಹುದು ಅಂತ ಹೇಳ್ಬೋದು. ಅದಕ್ಕಿಂತ ಪ್ರಮುಖವಾಗಿ ಈ ಕೀಟದ ಹಾನಿಯ ಲಕ್ಷಣಗಳನ್ನು ಕೂಡ ತಿಳ್ಕೊಳ್ಬೇಕು. ನಾವು ಈ ಕೀಟದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಹೊರಗಡೆ ಲಕ್ಷಣಗಳು ನಮಗೆ ಬಹಳಷ್ಟು ಕಾಣಿಸೋದಿಲ್ಲ. ಇಮಿಡಿಯೇಟ್ಲಿ ಹುಳ ಬಂತು ಅಂದ ತಕ್ಷಣ ಕೂಡ ನಮಗೆ ಯಾವುದೇ ತರದ ಲಕ್ಷಣಗಳನ್ನು ಆದಷ್ಟು ಬೇಗನೆ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಬಟ್ ಕೊನೆಯದ ಏನಾಗುತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಗಂಭೀರ ಸ್ವರೂಪದಲ್ಲಿ ಹಾನಿಯಾದಾಗ ನಮ್ಗೆ ಏನಾಗುತ್ತೆ, ಮರ ಸಣ್ಣದಾಗೋದು, ಹೊಂಬಾಳೆ ಸಣ್ಣದಾಗೋದು, ಮತ್ತೆ ನಡುವಿಂದ ಪೆನ್ಸಿಲ್ ಇಳುವರಿ ಕಡಿಮೆ ಆಗುತ್ತೆ, ಎಲೆಗಳು ಹಳದಿ ಆಗ್ತಾ ಇರುತ್ತೆ. ನಾವು ಪೆನ್ಸಿಲ್ ಥಿಕ್ ಅಂತ ಹೇಳ್ತೀವಿ ಅಂದ್ರೆ ಅಡಿಕೆ ಮರದ ತುದಿ ಒಂಥರ ಪೆನ್ಸಿಲ್ ತರ ಮೊಂಚಾಗಿರುತ್ತೆ. ಮತ್ತೆ ಗಣ್ಣುಗಳ ನಡುವಿನ ಅಂತರ ಇಂಟರ್ನೋಡ್ ಅಂತ ಹೇಳ್ತೀವಿ, ಗಣ್ಣುಗಳ ನಡುವಿನ ಅಂತರ ಕಡಿಮೆ ಆಗುವುದು, ಈ ತರದ ಲಕ್ಷಣಗಳನ್ನು ನಾವು ಏನಾದ್ರೂ ನಮ್ದು ಅಡಿಕೆ ತೋಟದಲ್ಲಿ ನಾವು ಕಾಣ್ತಾ ಇದ್ರೆ ಏನಾದ್ರೂ ಬೇರು ಹುಳುವಿನ ಬಾಧೆ ಇದೆ ಅಂತಾನೆ ತಿಳ್ಕೊಳ್ಬಹುದು. ಯಾಕಂದ್ರೆ ಈ ಹುಳು ನಮ್ಗೆ ಯಾವುದೇ ಎಲೆ ಮೇಲಾಗ್ಲಿ ಕಾಂಡದ ಮೇಲಾಗ್ಲಿ ಈ ಕೀಟದ ಬಾಧೆ ನಮ್ಗೆ ಇಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಈ ಕೀಟವನ್ನ ಅಥವಾ ಈ ಹುಳವನ್ನ ನಾವು ನೋಡ್ಬೇಕು ಅಂತಂದ್ರೆ ನಾವು ಮಣ್ಣನ್ನ ಅಗದಾಗ, ಈ ಅಡಿಕೆ ಮರದ ಗಿಡದ ಬುಡವನ್ನ ಅಗದಾಗ ಮಾತ್ರ ನಮಗೆ ಸಿ ಶೇಪ್ ಅಲ್ಲಿ ಅಥವಾ ಸಿ ಅರ್ಧ ಚಂದ್ರಾಕೃತಿಯ ಆಕಾರದಲ್ಲಿ ಬೇರು ಹುಳುಗಳು ನಮ್ಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದೇವೆ. ಇವಕ್ಕೆ ಮೂರು ಜೊತೆ ಕಾಲುಗಳು ಇರ್ತವೆ. ಇದನ್ನ ಅಡಿಕೆ ಬೇರು ತಿನ್ನುವ ಹುಳು ಅಂತಾನೆ ಕೂಡ ಹೇಳ್ತೇವೆ. ಯಾಕಂದ್ರೆ ಇದು ಬೇರನ್ನೇ ಪ್ರಮುಖವಾಗಿ ಹಾನಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾವಿಲ್ಲಿ ರೂಟ್ ಗ್ರಬ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಅದಕ್ಕೆ ಬೇರು ತಿನ್ನುವ ಹುಳು ಅಂತ ನಾವಿಲ್ಲಿ ಹೇಳ್ತೀವಿ. ಅಂದ್ರೆ ಸಾವಿರಾರು ಬೇರುಗಳು ಇರ್ತವೆ, ಎಲ್ಲಾ ಬೇರನ್ನು ತಿಂತಾವೋ ಅಥವಾ ಕೆಲವೊಂದಿಷ್ಟು? ಇಲ್ಲ ಸರ್, ಇದರಲ್ಲಿ ಕೂಡ ಪರ್ಟಿಕ್ಯುಲರ್ ಆಗಿ ಒಂದೊಂದು ಪ್ರಭೇದಗಳು ಮಾತ್ರ ಈ ಪ್ರದೇಶಕ್ಕೆ ಸೀಮಿತವಾಗಿದೆ. ಇದ್ರ ಬಗ್ಗೆನೂ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಸಂಶೋಧನೆಗಳು, ನಮ್ಮ ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೆದಿದೆ. ಇದರಲ್ಲಿ ಹೇಳ್ಬೇಕಂದ್ರೆ ನಮ್ಮ ಭಾಗದಲ್ಲಿ ಲ್ಯೂಕೋಫೋಲಿಸ್ ಲೆಪಿಡೋಫೋರಾ ಅನ್ನುವಂತಹ ಪ್ರಭೇದ ನಮ್ಮ ಭಾಗದಲ್ಲಿದೆ. ಹಾಗೆ ಕರಾವಳಿ ಹೋದ್ರೆ ಲ್ಯೂಕೋಫೋಲಿಸ್ ಕೊನಿಯೋಫೋರಾ ಅಂತ ಇದೆ. ಮತ್ತೆ ಶಿವಮೊಗ್ಗ ಆ ಕಡೆ ಭಾಗದಲ್ಲೆಲ್ಲ ಶೃಂಗೇರಿ ಭಾಗದಲ್ಲಿ ಹೋದ್ರೆ ಲ್ಯೂಕೋಫೋಲಿಸ್ ಬರ್ಮಿಸ್ಟ್ರಿ ಅಂತ ಹೇಳಿ ಆ ತರದ ಪ್ರಭೇದಗಳು ಸಿಗ್ತವೆ. ಬಟ್ ನಮ್ಮ ಭಾಗಕ್ಕೆ ಸಿಗ್ತಾ ಇರುವಂತದ್ದು ಲ್ಯೂಕೋಫೋಲಿಸ್ ಲೆಪಿಡೋಫೋರಾ. ಈ ಅಡಿಕೆ ಬೇರು ಹುಳುವಿಂದ ಈ ಕೀಟದ ಜೀವನ ಚಕ್ರ ಸುಮಾರು 2 ವರ್ಷ ಅವಧಿ. ಅಂದ್ರೆ ಏನಾದ್ರೂ ಈ ಕೀಟ ಈ ವರ್ಷ 2017ರಲ್ಲಿ ಅದೇನಾದ್ರೂ ಮೊಟ್ಟೆ ಇಡ್ತು ಅಂತಾದ್ರೆ 2019ರಲ್ಲಿ ನಾವು ಅದರದ ಪ್ರೌಢ ದುಂಬಿಗಳನ್ನು ನಾವಿಲ್ಲಿ ಕಾಣಬಹುದು. ಈ ಬೇರು ಹುಳು ಇದು ಒಂದು ಕೊಲಿಯೋಪ್ಟರ್ ಅಥವಾ ದುಂಬಿಗಣಕ್ಕೆ ಸೇರಿದ ಒಂದು ಕೀಟ ಇದು. ಇದು ಪ್ರೌಢ ಕೀಟಗಳು ಏನ್ ಮಾಡ್ತಪ್ಪ ಅಂತಂದ್ರೆ ಮುಸ್ಸಂಜೆ ಟೈಮಲ್ಲಿ ಈ ಕೀಟದ ಯಾವುದೇ ಹಂತಗಳು ಕೂಡ ನಮಗೆ ಮೇಲ್ಭಾಗದಲ್ಲಿ ಕಾಣಿಸೋದಿಲ್ಲ. ಅದು ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಒಂದ್ ಸ್ವಲ್ಪ ಟೈಮ್ ಇದೆ. ಜುಲೈ ತಿಂಗಳಲ್ಲಿ ಆಗಿರ್ಬೋದು ಅಥವಾ ಆಗಸ್ಟ್ ತಿಂಗಳಲ್ಲಿ ಏನ್ ಮಾಡುತ್ತೆ, ಮುಸ್ಸಂಜೆ ಟೈಮಲ್ಲಿ ಅಥವಾ ಡಸ್ಕ್ ಅಂತ ನಾವೇನ್ ಹೇಳ್ತೀವಿ, ಮುಸ್ಸಂಜೆ ಟೈಮಲ್ಲಿ ಈ ಕೀಟದ ಪ್ರೌಢ ಹುಳುಗಳು ಅದು ಹೆಣ್ಣು ಆಗಿರ್ಬೋದು ಅಥವಾ ಗಂಡಾಗಿರ್ಬೋದು ಮಣ್ಣಿನಿಂದ ಅವು ಅಥವಾ ಭೂಮಿಯಿಂದ ಅವು ಹೊರಬರ್ಲಿಕ್ಕೆ ಚಾಲು ಮಾಡ್ತವೆ. ಸಾಯಂಕಾಲ ಸಮಯದಲ್ಲಿ ಸುಮಾರು 6:30 to 7:15 ಅಥವಾ 7:30 ಈ ಕೀಟ ಈ ದುಂಬಿ ಹರಡೋದನ್ನ ನಾವಿಲ್ಲಿ ಕಾಣಬಹುದು. ಗಂಡು ಮತ್ತೆ ಹೆಣ್ಣು ದುಂಬಿಗಳು ಆ ಸಮಯದಲ್ಲಿನೇ ಹೊರಗೆ ಬಂದ್ಬಿಟ್ಟು ಅವು ಮತ್ತೆ ಒಂದಕ್ಕೊಂದು ಮಿಲನ ಹೊಂದಿ ಪುನಃ ಬೆಳಗಾಗೋದ್ರೊಳಗೆ ಮತ್ತೆ ಮಣ್ಣೊಳಗೆ ಸೇರ್ಕೊಂಡು ಮೊಟ್ಟೆಗಳನ್ನ ಅವು ಇಡ್ತವೆ. ಈ ಮೊಟ್ಟೆಗಳು ಭೂಮಿಯ ಮೇಲ್ಭಾಗದಲ್ಲೇ ಅದು ಮೊಟ್ಟೆಗಳನ್ನ ಇಟ್ಟಿರುತ್ತೆ. ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಅದೇನಾದ್ರೂ ಮೊಟ್ಟೆ ಇಡುತ್ತೆ, ಅದನ್ನ ಸುಮಾರು 3 ವಾರದಲ್ಲಿ ಈ ಮೊಟ್ಟೆಯಿಂದ ಮರಿ ಹುಳುಗಳು ಹೊರಬರ್ತವೆ. ಸಣ್ಣ ಸಣ್ಣ ಮರಿ ಹುಳುಗಳು ಅಥವಾ ಮೊದಲನೇ ಹಂತದ ಮರಿ ಹುಳುಗಳು ಅಂತ ನಾವು ಹೇಳ್ತೀವಿ. ಈ ಮೊದಲನೇ ಹಂತದ ಮರಿ ಹುಳುಗಳು ಮೇಲ್ಭಾಗದಲ್ಲಿ ಈಗ ರೈತರು ಈ ಭಾಗದಲ್ಲಿ ತುಂಬಾ ದರಕ್ ಅಥವಾ ಎಲೆ ಅರಣ್ಯ ಪ್ರದೇಶದಿಂದ ಎಲೆಗಳನ್ನೆಲ್ಲ ತಂದು ಹಾಕ್ತಾರೆ, ತರಗೆಲೆಗಳನ್ನ ತಂದು ಹಾಕ್ತಾರೆ, ಅದಕ್ಕೆ ದರಕ್ ಅಂತ ಹೇಳ್ತಾರೆ. ಆ ದರಕ್ನಲ್ಲಿ ಅದರಲ್ಲಿರ್ತಕ್ಕಂಥ ಸಾವಯವ ಪದಾರ್ಥಗಳನ್ನ ಅದು ತಿಂದು ಜೀವಿಸುತ್ತೆ. ಸೊ ಒಂದ್ ಸರ್ತಿ ಅದು ಒಂದನೇ ಹಂತವನ್ನ ಅದು ಒಂದು ತಿಂಗಳಲ್ಲಿ ಅದು ದಾಟ್ತು ಅಂತ ಆದ್ರೆ, ನೆಕ್ಸ್ಟ್ ಎರಡನೇ ಹಂತ ಮತ್ತೆ ಮೂರನೇ ಹಂತದ ಮರಿಹುಳುಗಳು ಅವೇನ್ ಮಾಡ್ತವೆ, ಅಡಿಕೆ ಮರದ ಬೇರುಗಳನ್ನ ಅವು ಹೆಚ್ಚಿನ ಪ್ರಮಾಣದಲ್ಲಿ ತಿಂದು ಬೆಳೆಗೆ ಅದು ಹಾನಿ ಮಾಡುತ್ತೆ. ಸೊ ಇಂಥ ಸಂದರ್ಭದಲ್ಲೇ ನಾವು ಬೇರು ಹುಳುಗಳನ್ನ ಹತೋಟಿ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಎಲ್ಲಾ ರೈತರಿಗೆ, ನೀವು ಯಾವುದೇ ಹತೋಟಿ ಕ್ರಮಗಳನ್ನ ಕೈಗೊಳ್ಳಿ, ಕರೆಕ್ಟ್ ಆಗಿ ನಾವು ಸರಿ ಕ್ರಮವಾಗಿ ಅಥವಾ ಕರೆಕ್ಟ್ ಟೈಮ್ ಅಲ್ಲಿ ಸರಿಯಾದ ಸಮಯಕ್ಕೆ ಮಾತ್ರ ಹತೋಟಿ ಕ್ರಮಗಳನ್ನ ಕೈಗೊಂಡ್ರೆ ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಯಾವ್ದಾವುದೋ ಸಂದರ್ಭದಲ್ಲಿ ನೀವು ಕೀಟನಾಶಕಗಳನ್ನ ಅಥವಾ ಬೇರೆ ಔಷಧಿಗಳನ್ನ ಹಾಕಿದ್ರೆ ಅದು ಕೆಲಸ ಮಾಡೋದಿಲ್ಲ. ಸೊ ಈಗ ನಾನು ಈಗಾಗಲೇ ಹೇಳ್ದಂಗೆ ಅದು ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ದುಂಬಿಗಳು ಹೊರಬರ್ತಾ ಇರೋದ್ರಿಂದ ಆ ಟೈಮ್ ಅಲ್ಲಿ ಏನಾದ್ರೂ ಸಾಧ್ಯವಿದ್ದಲ್ಲಿ ಅಡಿಕೆ ದಬ್ಬೆಗಳನ್ನ ಅಥವಾ ಅಡಿಕೆ ಕೋಲ್ ಪಟ್ಟಿಯಿಂದ ಈ ಹುಳುಗಳನ್ನ ಹಿಡಿದು ಸಾಯಿಸ್ಲಿಕ್ಕೆ ನಾವಿಲ್ಲಿ ಪ್ರಯತ್ನ ಮಾಡಬಹುದು. ಯಾಕಂದ್ರೆ ಈ ಹುಳುಗಳು ನಾವು ಬೆಳಕಿಗೆ ಆಕರ್ಷಣೆ ಆಗೋದನ್ನ ನಾವು ಕಂಡಿಲ್ಲ. ಬೇರೆ ಹುಳುಗಳು ಆಕರ್ಷಣೆ ಆಗುತ್ತಾದ್ರೆ ಈ ಅಡಿಕೆ ಬೇರು ಹುಳುಗಳು ನಮ್ಗೆ ಬೆಳಕಿಗೆ ಆಕರ್ಷಣೆ ಆಗೋದನ್ನ ನಾವು ನೋಡ್ಲಿಲ್ಲ. ಹೀಗಾಗಿ ಅದನ್ನ ಅಂದ್ರೆ ಕೈಯಿಂದಾನೇ ಆರಿಸಿ ಹುಳುಗಳನ್ನ ನಾಶ ಮಾಡಬಹುದು. ಮತ್ತೆ ಮಣ್ಣಿನಲ್ಲಿನೂ ಕೂಡ ಸುಮಾರಷ್ಟು ಬೇರು ಹುಳುಗಳು ಇರ್ತವೆ, ಬೇರು ಮರಿ ಅಂತ ಆಗಿರ್ಬೋದು ಅಥವಾ ಪ್ರೌಢ ದುಂಬಿ ಆಗಿರ್ಬೋದು, ಅವುಗಳನ್ನ ಹಿಡಿದು ನಾವಿಲ್ಲಿ ಸಾಯಿಸಬಹುದು. ಮತ್ತೆ ಸೆಪ್ಟೆಂಬರ್ ಒಳಗಾಗಿನೇ ನಾವು ಏನೇ ಕೀಟನಾಶಕಗಳನ್ನ ಹಾಕೋದಾಗಿರ್ಲಿ ಸೆಪ್ಟೆಂಬರ್ ಒಳಗಾಗಿನೇ ನಾವಿಲ್ಲಿ ಹಾಕ್ಬೇಕು. ಇಲ್ಲೇನೂ ಕೂಡ ಒಂದು ಜೈವಿಕ ಕೀಟನಾಶಕ ಮೆಟರೈಸಿಯಂ ಅಂತ ಹೇಳ್ಬಿಟ್ಟು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತದೆ, ಮೆಟರೈಸಿಯಂ ಅನಿಸೋಪ್ಲಿ ಅಂತ ಹೇಳಿ. ಅದನ್ನ 20 ಗ್ರಾಂನಂತೆ 2 ಕೆಜಿ ಕೊಟ್ಟಿಗೆ ಗೊಬ್ಬರದೊಟ್ಟಿಗೆ ಮಿಕ್ಸ್ ಮಾಡಿ ಅದನ್ನ ನಾವಿಲ್ಲಿ ಅಡಿಕೆ ಮರದ ಸುತ್ತಲೂ ನಾವಿಲ್ಲಿ ಹಾಕ್ಬೇಕು. ಇದು ಕೂಡ ಬೇರು ಹುಳುಗಳಿಗೆ ಒಂಥರ ಶಿಲೀಂಧ್ರದ ಸೋಂಕನ್ನು ಉಂಟು ಮಾಡಿ ಹುಳುಗಳನ್ನ ಅದು ಸಾಯಿಸುತ್ತೆ. ಮತ್ತೆ ಅಷ್ಟೇ ಅಲ್ಲದೇ ಕೂಡ ಬೇರೆ ಇದರಲ್ಲಿನೂ ಕೂಡ ನಮಗೆ ನಿಮಟೋಡ್ಸ್ ಅಥವಾ ಜಂತು ಹುಳುಗಳು ಕೂಡ ನಮಗೆ ಸಿಗ್ತಾ ಇದಾವೆ. ಸೋಲ್ಜರ್ ಬೇರೆ ಬೇರೆ ಹೆಸರಲ್ಲಿ ಮಾರ್ಕೆಟ್ ಅಲ್ಲಿ ಲಭ್ಯವಿದಾವೆ. ಅವನ್ನು ಕೂಡ 4 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಇದನ್ನು ಕೂಡ ನಾವಿಲ್ಲಿ ಬಳಸಬಹುದು. ಮತ್ತೆ ಇಲ್ಲಿ ಸಸ್ಯಜನ್ಯ ಕೀಟನಾಶಕಗಳ ಬಗ್ಗೆನೂ ಕೂಡ ನಾವು ಹಲವಾರು ಸಂಶೋಧನೆಗಳನ್ನು ಮಾಡಿದ್ವಿ. ಮತ್ತೆ ಇಲ್ಲಿ ರೈತರು ಕೂಡ ತುಂಬಾ ಬಳಸ್ತಾ ಇದಾರೆ. ನಾವಿಲ್ಲಿ ಬೇವಿನ ಎಣ್ಣೆ ಮತ್ತೆ ಅಂಟುವಾಳಕಾಯಿ ಇಲ್ಲಿ ಅಟಲ್ಕಾಯಿ ಅಂತೇನು ಹೇಳ್ತಾರೆ, ಅದರದ ಶೇಕಡ 5 ನೀರಿನ ಕಷಾಯವನ್ನು ಕೂಡ ಮಾಡಿ ನಾವು ಈ ಹಂತದಲ್ಲಿ ನಾವಿಲ್ಲಿ ಹಾಕಿದ್ರೆ ಮೊದಲನೇ ಹಂತದ ಮರಿ ಹುಳುಗಳನ್ನು ನಾವಿಲ್ಲಿ ನಾಶ ಮಾಡಬಹುದು. ನಮಗೆ ರಾಸಾಯನಿಕ ಕೀಟನಾಶಕಗಳ ಬಳಕೆ ಬೇಕಾಗಿದ್ದಲ್ಲಿ ಕ್ಲೋರೋಪೈರಿಫಾಸ್ ಕೀಟನಾಶಕವನ್ನು 3 ಮಿಲಿ 1 ಲೀಟರ್ ನೀರಿಗೆ ಹಾಕಿ ಪ್ರತಿ ಗಿಡದ ಬುಡಕ್ಕೆ ಏನಿಲ್ಲ ಅಂದ್ರೂ 4-5 ಲೀಟರ್ನಷ್ಟಾದ್ರೂ ಸಿಂಪರಣ ದ್ರಾವಣವನ್ನು ನಾವು ಮಣ್ಣಿನಲ್ಲಿ ಚೆನ್ನಾಗಿ ತೋರಿಸಿದ್ದೆ ಆದ್ರೆ ಈ ಕೀಟವನ್ನು ನಾವಿಲ್ಲಿ ಹತೋಟಿ ಮಾಡಬಹುದು. ಈ ಕೀಟ ಹತೋಟಿ ಮಾಡಬಹುದು ಅನ್ನಕ್ಕಿಂತ ಮುಂಚೆ ಪ್ರಮುಖವಾಗಿ ನಾವು ಮಾಡಬೇಕಾಗಿದ್ದು ಸಾಮೂಹಿಕವಾಗಿ ಎಲ್ಲ ರೈತರು ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಅಡಿಕೆ ತೋಟ ಅಕ್ಕಪಕ್ಕನೆ ಇರುತ್ತೆ. ಸೊ ಕೀಟಕ್ಕೆ ಗುರುತಿಸ ಮಾಡೋಕ್ಕಾಗಲ್ಲ, ಅಂದ್ರೆ ನಮ್ಮ ತೋಟದಲ್ಲಿ ಮೊಟ್ಟೆ ಇಡಬೇಕು ಇಡಬಾರ್ದು. ಸಾಮೂಹಿಕವಾಗಿ ಎಲ್ಲ ರೈತರು ತೋಟಿ ಕ್ರಮಗಳನ್ನ ಕೈಗೊಂಡ್ರೆ ಮಾತ್ರ ಈ ಕೀಟವನ್ನು ಹತೋಟಿ ಮಾಡಬಹುದು. ಮತ್ತೆ ಒಂದೇ ವರ್ಷ ಮಾಡಿದ್ರೆ ಆಗಂಗಿಲ್ಲ, ಕಂಟಿನ್ಯೂಸ್ ಆಗಿ 2-3 ವರ್ಷನಾದ್ರೂ ಈ ಕೀಟವನ್ನ ನಾವಿಲ್ಲಿ ಹತೋಟಿ ಕ್ರಮಗಳನ್ನ ಕೈಗೊಳ್ಬೇಕು. ಕೀಟ ಇದೇನೋ ಇಲ್ವೋ ಅಥವಾ ನಾವು ಈ ಕ್ರಮಗಳನ್ನ ಮೆಟರೈಸಿಯಂ ಹಾಕೋದಾಗಿರ್ಬೋದು ಅಥವಾ ಬೇವು ಆಧಾರಿತ ಕೀಟನಾಶಕಗಳನ್ನ ಬಳಸೋದಾಗಿರ್ಲಿ ಅಥವಾ ಪ್ರಮುಖವಾಗಿ ಬಸಿಗಾಲುವೆ ವ್ಯವಸ್ಥೆ ತುಂಬಾ ಚೆನ್ನಾಗಿರ್ಬೇಕು. ನೀರು ಅದರದ ಕಂತ ಅಂದ್ರೆ ಆಳವನ್ನ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ನೀರು ಮಳೆಗಾಲದಲ್ಲಿ ನೀರು ಎಲ್ಲೂ ನಿಲ್ದೆ ಹಾಗೆ ಸರಾಗವಾಗಿ ತೋಟದಿಂದ ಹರಿದು ಹೋಗೋ ತರ ಏನಾದ್ರು ವ್ಯವಸ್ಥೆಗಳನ್ನ ನಾವು ಮಾಡಿಕೊಂಡ್ರೆ ಈ ಕೀಟವನ್ನ ನಾವಿಲ್ಲಿ ಹತೋಟಿ ಮಾಡಬಹುದು. ಇನ್ನು ತೆಂಗು ಕೂಡ ನಮ್ಮ ಕರಾವಳಿ ಪ್ರದೇಶ ಆಗಿರ್ಬೋದು, ಮಲೆನಾಡಿನಲ್ಲಿ ಕೂಡ ಬೆಳೀತಾ ಇದ್ದಾರೆ. ಈಗ ತೆಂಗಿನಲ್ಲಿ ಪ್ರಮುಖವಾಗಿ ನುಸಿಪೀಡೆ ಬಹಳ ವರ್ಷದಿಂದ ಇದು ಕಾಟ ಕೊಡ್ತಾ ಇದೆ, ಮತ್ತೆ ಈಗ ಕಡಿಮೆ ಆಗಿತ್ತೆ, ಮತ್ತೆ ಅಲ್ಲೆಲ್ಲಿ ಸ್ವಲ್ಪ ಕಾಣಿಸ್ಕೊಳ್ಳುತ್ತೆ, ಹಿಂಗೆಲ್ಲನೂ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನುಸಿಪೀಡೆ ಬಗ್ಗೆ ಹೇಳ್ಬೇಕಂದ್ರೆ ರೈತರು ಇದು ನುಸಿ ರೋಗ ಅಂತ ತಿಳ್ಕೊಂಡಿದ್ದಾರೆ. ಆದ್ರೂ ಕೂಡ ಇದು ಒಂದು ಜೀವಿ, ಇದು ಅಂದ್ರೆ ನಾವ್ ಇದಕ್ಕೆ ಮೈಟ್ಸ್ ಅಂತ ಹೇಳ್ತೀವಿ. ಇದಕ್ಕೆ 4 ಜೊತೆ ಕಾಲುಗಳಿರ್ತವೆ. ಇದು ತುಂಬಾ ಸೂಕ್ಷ್ಮವಾಗಿದ್ದು ಬರಿಗಣ್ಣಿಗೆ ನಮ್ಗೆ ಕಾಣಿಸೋದನೇ ಇಲ್ಲ. ಈ ತೆಂಗಿನಲ್ಲಿಯ ನುಸಿ ಸಾಮಾನ್ಯವಾಗಿ 1.5 ತಿಂಗಳ ಎಳೆ ಕಾಯಿಯಿಂದ ಹಿಡ್ಕೊಂಡ್ಬಿಟ್ಟು ಸುಮಾರು 5-6 ತಿಂಗಳ ಕಾಯಿಗಳಿಗೆ ಇದು ಹಾನಿಯನ್ನು ಉಂಟು ಮಾಡ್ತದೆ. ನುಸಿಪೀಡೆ ಇದೇನ್ ಹೊಸ್ತೇನಲ್ಲ, ಇದು ಸುಮಾರು 4-5 ವರ್ಷಗಳಿಂದ ಅದಕ್ಕಿಂತ ಹಿಂದೆನೂ ಕೂಡ ಈ ನುಸಿಪೀಡೆಯ ಬಾಧೆ ನಮ್ಗೆ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ನುಸಿಗಳು ಒಂಥರ ಮಾಸಲು ಬಿಳಿ ಬಣ್ಣದ್ದಾಗಿದ್ದು ಮತ್ತೆ ಇದ್ರದ ಬರೀ ಪೀಡೆಗಳಿಗೆ ನಾವು ಅಪ್ಸರೆ ಅಂತ ನಾವು ಹೇಳ್ತೀವಿ. ಅದು ಮತ್ತೆ ಪ್ರೌಢ ನುಸಿಗಳು ಏನ್ ಮಾಡ್ತವೆ, ಗಾಳಿಯ ಮೂಲಕ, ಯಾಕಂದ್ರೆ ಇದಕ್ಕೆ ರೆಕ್ಕೆಗಳು ಏನೂ ಇರೋದಿಲ್ಲ, ಸೊ ಇದಕ್ಕೆ ಗಾಳಿಯ ಮೂಲಕ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹರಡಿ ಯಾವ ತರ ಹರಡತ್ತವೆ ಅಂತ ನಾವು ಹೇಳ್ತಾ ಇದೀವಿ. ಇದು ಏನ್ ಮಾಡತ್ತಪ್ಪ ಅಂತಂದ್ರೆ ತೊಟ್ಟಿನ ಬುಡಭಾಗದಲ್ಲಿ ಈ ನುಸಿಗಳು ಇರೋದ್ರಿಂದ ಹೇಗೆ ಸಿಂಪರಣೆ ಮಾಡ್ಲಿ ಏನೇ ಮಾಡ್ಲಿ ಇವುಗಳನ್ನ ಹತೋಟಿ ಮಾಡೋದನ್ನು ಕೂಡ ಬಹಳಷ್ಟು ಕಷ್ಟ. ಈ ನುಸಿಪೀಡೆ ಲಕ್ಷಣಗಳು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಇದೆ. ನೀವು ನೋಡಿರ್ಬೋದು ತೆಂಗಿನ ಕಾಯಿಗಳ ಮೇಲೆ ಒಂಥರದ ತ್ರಿಕೋನಾಕೃತಿಯಲ್ಲಿ ಹಳದಿ ಬಣ್ಣದ ಮಚ್ಚೆಗಳು ಕಾಣಿಸ್ಕೊಳ್ತಾ ಇರುತ್ತದೆ. ಆ ಮಚ್ಚೆ ಕ್ರಮೇಣವಾಗಿ ಏನಾಗುತ್ತೆ ಅಂತಂದ್ರೆ ಕಂದು ಬಣ್ಣದ ಮಚ್ಚೆಗೆ ತಿರುಗಿ ಕಂಪ್ಲೀಟ್ ಆಗಿ ಇಡೀ ತೆಂಗನ್ನ ಅದನ್ನೇ ಅದು ಕ್ರಮೇಣವಾಗಿ ಆವರಿಸ್ಕೊಳ್ತಾ ಇದೆ. ಇಂಥ ಮತ್ತೆ ಕಂದು ಬಣ್ಣದಾಗಿದ್ದ ಇದರಲ್ಲಿ ಬಿರುಕುಗಳನ್ನು ನಾವು ಕಾಣಬಹುದು. ಅದರಿಂದ ಸುಮಾರಷ್ಟು ಅಂಟು ದ್ರವ ಕೂಡ ಹೊರಗೆ ಬರ್ತಾ ಇರ್ತದೆ. ನಾವು ನುಸಿಪೀಡೆ ಬಗ್ಗೆ ಹೇಳಬೇಕು ಅಂತಂದ್ರೆ ರೈತರು ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದಿಲ್ಲ ಅಂದ್ರೆ ಸಾಮೂಹಿಕವಾಗಿ ಇದನ್ನ ಮಾಡಬೇಕು. ಮತ್ತೆ ನಾವು ಕಾಯಿಗಳನ್ನ ಪ್ರತಿ 45 ದಿವಸಗಳಿಗೆ ನಾವು ಕಾಯಿಗಳನ್ನು ಕೀಳ್ತಾನೆ ಇರ್ತೀವಿ, ಹಂಗೆ ಕಾಯಿಗಳು ಬರ್ತಾನೆ ಇರ್ತದೆ. ಪ್ರತಿ ಸಲ ಇದಕ್ಕೆ ಸಿಂಪರಣೆ ಮಾಡೋದು ಕೂಡ ಬಹಳಷ್ಟು ಕಷ್ಟನೆ. ಮತ್ತೆ ಗಾಳಿ ಮೂಲಕ ಅದು ಪ್ರಸರಣ ಇರೋದ್ರಿಂದ ಅದನ್ನ ಅಷ್ಟು ಹತೋಟಿ ಮಾಡಕ್ಕೂ ಕೂಡ ನಮ್ಗೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ರೈತರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ನುಸಿಪೀಡೆಯಿಂದ ಡೈರೆಕ್ಟ್ ಆಗಿ ನಮಗೆ ಬೆಳೆ ಬೆಳೆಗೆ ಹಾನಿ, ಗಿಡ ಏನು ಕಂಪ್ಲೀಟ್ ಆಗಿ ಹೋಗೋದಿಲ್ಲ. ಕಾಯಿಗಳ ಗುಣಮಟ್ಟ, ಅದರೊಳಗಿರುವಂತ ಕೊಬ್ಬರಿ ಗುಣಮಟ್ಟ, ಎಣ್ಣೆ ಅಂಶ ಕಡಿಮೆ ಆಗೋದ್ ಬಿಟ್ರೆ ಬೇರೆ ಇಳುವರಿ ಮೇಲೆ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಅದು ಗಣನೀಯವಾಗಿ ಏನು ಅದು ಹಾನಿ ಮಾಡ್ತಾ ಇಲ್ಲ. ಅದು ಬಟ್ ಮಾರುಕಟ್ಟೆನಲ್ಲಿ ಇದಕ್ಕೆ ಡೆಫಿನೆಟ್ ಆಗಿ ಇದಕ್ಕೆ ಎಳೆನೀರು ಮಾರುಕಟ್ಟೆ ಆಗಿರ್ಬೋದು, ಅದರಲ್ಲಿ ಕೂಡ ಗಣನೀಯ. ಯಾಕಂದ್ರೆ ನಾವೇ ಎಳೆನೀರನ್ನ ಕುಡಿಯುವಾಗ ನೋಡ್ತಿರ್ತೀವಿ, ಏನಾದ್ರೂ ನಿಸಿ ಪೀಡೆ ಬಾಧೆ ಇರ್ಲಾರ್ದಂತ ಹುಡುಕ್ತಾ ಇರ್ತೀವಿ. ಸೊ ಹೀಗಾಗಿ ಅಲ್ಲಿ ಇದ್ರ ಮಾರುಕಟ್ಟೆ ಬೆಲೆ ಕಡಿಮೆ ಆಗುತ್ತೆ ಬಿಟ್ರೆ ಬೇರೆ ಇದಕ್ಕೆ ಅಷ್ಟೊಂದು ಗಂಭೀರವಾದ ಸಮಸ್ಯೆ ಇಲ್ಲ. ಬಟ್ ಏನಾಗುತ್ತೆ ಅಂತಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಇದು ಕೂಡ ಹೆಚ್ಚಿಗೆ ಹಾನಿ ಮಾಡ್ತಾ ಇದ್ದಂತ ಪಕ್ಷದಲ್ಲಿ ನಾನು ಮೊದಲೇ ಹೇಳ್ದಂಗೆ ಕಾಯಿಗಳ ಗಾತ್ರ ಕಡಿಮೆ ಆಗ್ತಾ ಇದೆ, ಮತ್ತೆ ಗೊನೆಗಳಲ್ಲಿ ಕಾಯಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮತ್ತೆ ಕೊಬ್ಬರಿ ಇಳುವರಿ ಆಗಿರ್ಬೋದು ಅಥವಾ ಎಣ್ಣೆ ಅಂಶ ಆಗಿರ್ಬೋದು ಇದು ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಹೀಗಾಗಿ ಇದನ್ನು ಕೂಡ ನಾವು ಹತೋಟಿ ಮಾಡ್ಬೇಕು ಅಂತಂದ್ರೆ ಅದರದ ನ್ಯೂಟ್ರಿಷನ್ ಅಥವಾ ಆರೋಗ್ಯವಂತ ಮನುಷ್ಯನಿಗೆ ಯಾವುದೇ ರೋಗ ಬರೋದಿಲ್ಲ ಅಂತ ನಾವು ಹೇಳ್ತೀವಲ್ಲ, ಅದೇ ಗಾದೆನ ಕೂಡ ಇಲ್ಲೇನೋ ಉಪಯೋಗ ಮಾಡ್ಕೊಳ್ಬಹುದು. ಯಾಕಂದ್ರೆ ನಾವು ಎಲ್ಲಾ ಅಕ್ಕಪಕ್ಕದ ರೈತರಿಗೆ ಹೇಳಕ್ ಆಗಲ್ಲ. ಅದ್ರ ಬದಲಾಗಿ ನಾವಿಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಮ್ಮ ಗಿಡಕ್ಕೆ ನಾವು ತಾಕತ್ತು ಆದಷ್ಟು ಅಂತಂದ್ರೆ ಹೆಚ್ಚಿಗೆ ಪೋಷಕಾಂಶಗಳನ್ನ ಕೊಟ್ಬಿಟ್ಟು ಅದಕ್ಕೆ ನುಸಿಪೀಡೆ ರಹಿತವಾಗಿ ನಾವಿಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಅಥವಾ ಗಿಡಕ್ಕೆ ಕೂಡ ಒಂಥರ ನಿರೋಧಕ ಶಕ್ತಿಯನ್ನ ಬೆಳೆಸೋ ತರ ನಾವಿಲ್ಲಿ ವ್ಯವಸ್ಥೆನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಪೋಷಕಾಂಶಗಳ ನಿರ್ವಹಣೆಯಿಂದ ನಾವು ಮರಗಳಿಗೆ ಯಾವ ತರ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸ್ವಲ್ಪ ತಿಳಿದುಕೊಳ್ಳೋಣ. ಏನಂದ್ರೆ ಪ್ರತಿ ಮರಕ್ಕೆ ನಾವು 50 kg ಅಷ್ಟಾದ್ರೂ ಕೊಟ್ಟಿಗೆ ಗೊಬ್ಬರನ ಕೊಡಬೇಕು. ಅದ್ರ ಜೊತೆಗೆ 5 kg ಬೇವಿನ ಹಿಂಡಿ, 500 gram ಆದ್ರೂ ಸಾರಜನಕ ಅಂದ್ರೆ ಯೂರಿಯಾ ಮೂಲಕ ಕೊಡಬಹುದು, 20 gram ರಂಜಕ, 1.2 kg ಅಷ್ಟಾದ್ರೂ ಪೊಟ್ಯಾಶ್, ಮತ್ತೆ 1 kg ಜಿಪ್ಸಮ್, 50 g ಬೋರಾಕ್ಸ್, ಮತ್ತೆ 500 g ಮೆಗ್ನೇಶಿಯಂ ಸಲ್ಫೇಟ್ ಅನ್ನು ಕೊಡಬೇಕು. ಈ ತರನಾಗಿ ನಾವು ಪೋಷಕಾಂಶಗಳನ್ನ ಬೆಳೆಗೆ ವರ್ಷಕ್ಕೆ ಇದೇ ಪ್ರಮಾಣ ವರ್ಷಕ್ಕೆ ಅಂದ್ರೆ ಈ ಪ್ರಮಾಣನ ಹೇಳಿದ ಪ್ರಮಾಣನ ಇದನ್ನ 2 ಸ್ಪ್ಲಿಟ್ ಅಲ್ಲಿ ನಾವಿಲ್ಲಿ ಕೊಡೋದ್ರಿಂದ ಆದಷ್ಟು ತಕ್ಕ ಮಟ್ಟಿಗೆ ಈ ಹುಳ ಬಂದ್ರೂ ಕೂಡ ಗಿಡ ತೆಂಗು ಅದನ್ನ ತಡ್ಕೊಳ್ಳುವಂತ ಶಕ್ತಿ ಬರ್ತದೆ ಅದಕ್ಕೆ. ಅಷ್ಟೇ ಅಲ್ಲದೆ ಇದಕ್ಕೆ ನಾವು ಸಸ್ಯಜನ್ಯ ಪೀಡನಾಶಕಗಳನ್ನು ಕೂಡ ನಾವಿಲ್ಲಿ ಬಳಸಬಹುದು. ಇಲ್ಲಿನೂ ಕೂಡ ಬೇವಿನ ಎಣ್ಣೆ 2% ಬೇವಿನ ಎಣ್ಣೆ, ಮತ್ತೆ 2% ಬೆಳ್ಳುಳ್ಳಿ ಮತ್ತು ಸಾಬೂನಿನ ದ್ರಾವಣವನ್ನ ಕಷಾಯಗಳನ್ನ ಮಾಡಿ ಅದನ್ನ ಸಿಂಪರಣೆನ ನಾವಿಲ್ಲಿ ಮಾಡಬಹುದು. ಅಷ್ಟೇ ಅಲ್ಲ, ಬೇವು ಆಧಾರಿತ ಕೀಟನಾಶಕಗಳು ಕೂಡ ತೋಟಗಾರಿಕಾ ಇಲಾಖೆಯಲ್ಲಿ ಲಭ್ಯವಿದೆ, ಮತ್ತೆ ಹೊರಗಡೆ ಮಾರುಕಟ್ಟೆಯಲ್ಲೂ ಕೂಡ ಲಭ್ಯವಿದೆ. 1% ಅಜಾಡಿರಕ್ಟಿನ್ ಉಳ್ಳ ಬೇವು ಆಧಾರಿತ ಕೀಟನಾಶಕವನ್ನ 4 mL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ನಾವಿಲ್ಲಿ ಮಾಡಬಹುದು. ಮತ್ತೆ ದೊಡ್ಡ ಮರಗಳಾಗಿದ್ರೆ ಇದೇ ಬೇವು ಆಧಾರಿತ ಕೀಟನಾಶಕಗಳನ್ನ ಬೇರಿನ ಮೂಲಕ ನಾವಿಲ್ಲಿ ಉಪಚಾರಣೆ ಮಾಡಬಹುದು. ಮೊದಲು ನಿಮ್ಗೆ ಗೊತ್ತಿರಬಹುದು ಮೊನೊಕ್ರೊಟೋಫಾಸ್ ಕೂಡ ಬೇರಿಗೆ ಉಪಚಾರ ಮಾಡ್ತಿದ್ರು, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಷ್ಟು ಮೊನೊಕ್ರೊಟೋಫಾಸ್ ಬಳಕೆನ ನಾವಿಲ್ಲಿ ಹೇಳ್ತಾ ಇಲ್ಲ. ಯಾಕಂದ್ರೆ ನಾವು ಎಳ್ನೀರೆಲ್ಲ ನಾವಿಲ್ಲಿ ತೆಗಿತಾ ಇರ್ತೇವೆ, ಮತ್ತೆ ಈವನ್ 4-8 ಬಳಕೆನೂ ಕೂಡ ಬಹಳಷ್ಟು ಜನರು ಮಾಡಿದ್ರು ಕೂಡ ಅದನ್ನು ಕೂಡ ನಾವಿಲ್ಲಿ ಶಿಫಾರಸು ಮಾಡ್ತಾ ಇಲ್ಲ. ಯಾಕಂತಂದ್ರೆ ಈಗ ರೈತರಿಗೆ ಒಂದೊಂದ್ಸರ್ತಿ ಗೊತ್ತಾಗೋದಿಲ್ಲ ಯಾವ ಸಂದರ್ಭದಲ್ಲಿ ಮಾಡಿದ್ರೆ. ಯಾಕಂದ್ರೆ ನಾವು ಎಲ್ಲೆಲ್ಲಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡಿದ್ವಿ ಇಂತಹ ತೋಟಗಾರಿಕೆ ಬೆಳೆಗಳಲ್ಲಿ, ಅದೇ ತೆಂಗಿನಲ್ಲಿ, ನಾವು 40 ದಿವಸಗಳ ಒಳಗಾಗಿ ಅದನ್ನ ಎದಕ್ಕೂ ಉಪಯೋಗ ಮಾಡಬಾರದು ಅಂತ ಹೇಳ್ತೀವಿ. ಭತ್ತ ತೆಂಗು ಅಡಿಕೆಗಳಲ್ಲಿ ಕೀಟಗಳ ನಿರ್ವಹಣೆ. ಸಿರ್ಸಿಯ ಕೃಷಿ ವಿಜ್ಞಾನ ಕೇಂದ್ರದ ಕೀಟಶಾಸ್ತ್ರ ವಿಭಾಗದಲ್ಲಿ ಕೀಟ ತಜ್ಞರಾದ ಡಾ ರೂಪಾ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಆರೋಗ್ಯ ಮಾಹಿತಿ. ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಗ್ಯಾಸ್ ಸಿಲಿಂಡರ್ ಹಾಗೂ ಸ್ಟೌವಿನ ಬಗ್ಗೆ ಮತ್ತು ಅವುಗಳ ಸುರಕ್ಷತಾ ಕ್ರಮದ ಬಗ್ಗೆ ಒಂದಿಷ್ಟು ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಗ್ಯಾಸ್ ಸಿಲಿಂಡರ್ ಅನ್ನು ಯಾವಾಗಲೂ ನೇರವಾಗಿ ನಿಲ್ಲಿಸಿರಬೇಕು. ಯಾವುದೇ ಕಾರಣಕ್ಕೂ ಅಗ್ನಿ ಅಥವಾ ಜ್ವಾಲೆ ಇಲ್ಲವೇ ಬಿಸಿಯ ಸನಿಹದಲ್ಲಿ ಅದನ್ನು ಇಡಬಾರದು. ಸ್ಟೌ ಅನ್ನು ಉಪಯೋಗ ಮಾಡದೇ ಇದ್ದಾಗ ಮತ್ತು ರಾತ್ರಿಯ ವೇಳೆ ರೆಗ್ಯುಲೇಟರ್ನ ವಾಲ್ವ್ ಅನ್ನು ಬಂದ್ ಮಾಡಬೇಕು. ನಿಮ್ಮ ಸಿಲಿಂಡರ್ ಅಥವಾ ಯಾವುದೇ ಉಪಕರಣವನ್ನು ನೀವೇ ರಿಪೇರಿ ಮಾಡುವುದಕ್ಕೆ ಹೋಗಬಾರದು. LPG ಇನ್ಸ್ಟಾಲೇಷನ್ನ ಎಲ್ಲ ಅಂಗಗಳು ಸುಸ್ಥಿತಿಯಲ್ಲಿವೆ ಎನ್ನುವುದನ್ನು ಖಾತ್ರಿಪಡಿಸಿಕೊಳ್ಬೇಕು. LPG ವ್ಯವಸ್ಥೆಯ ಯಾವುದೇ ಅಂಗದಲ್ಲಿ ತೊಂದರೆ ಇದ್ದರೂ ಕೂಡ ನಿಮ್ಮ ವಿತರಕರನ್ನ ಸಂಪರ್ಕಿಸಿ ಮೆಕ್ಯಾನಿಕ್ ಸೇವೆಯ ಸೌಲಭ್ಯವನ್ನು ಪಡ್ಕೊಳ್ಬೇಕು ಹಾಗೂ ಅಗತ್ಯವಿದ್ದರೆ ದುರಸ್ತಿಪಡಿಸಿಕೊಳ್ಬೇಕು. ಅಡುಗೆ ಮಾಡುವಾಗ ಹತ್ತಿಯ ಬಟ್ಟೆಗಳನ್ನು ಧರಿಸುವಂತಹದ್ದು ಬಹಳಷ್ಟು ಒಳ್ಳೆಯದು. ಪಾತ್ರೆಗಳನ್ನು ಇಳಿಸುವುದಕ್ಕೆ ಚೂಡಿದಾರದ ವೇಲ್ ಅಥವಾ ದುಪ್ಪಟ್ಟವನ್ನು ಉಪಯೋಗ ಮಾಡಬೇಡಿ. ಅಡುಗೆ ಮಾಡುವಾಗ ಏಪರನ್ನು ಧರಿಸುವಂತಹದ್ದು ಬಹಳಷ್ಟು ಒಳ್ಳೆಯದು. ಅಡುಗೆ ಮಾಡುವಾಗ ಚಿಕ್ಕ ಮಕ್ಕಳನ್ನು ಎಲ್ ಪಿ ಜಿ ಇನ್ಸ್ಟಾಲೇಷನ್ ಹತ್ತಿರ ಬರುವುದಕ್ಕೆ ಬಿಡಬೇಡಿ. ನಿಮ್ಮ ಹಾಟ್ ಪ್ಲೇಟ್ ಅಥವಾ ಸ್ಟವ್ ಅನ್ನು ಆನ್ ಸ್ಥಿತಿಯಲ್ಲಿ ಇಟ್ಟುಕೊಂಡು ಯಾವುದೇ ಕಾರಣಕ್ಕೂ ಹೊರಗೆ ಹೋಗಬೇಡಿ. ಕುದಿಯುವ ವಸ್ತು ಚೆಲ್ಲುವುದರಿಂದ ಅಥವಾ ತೀವ್ರ ಗಾಳಿಯಿಂದ ಉರಿತಾ ಇರುವಂತಹ ಬರ್ನರ್ ನಂದುವಂತಹ ಸಾಧ್ಯತೆಗಳಿರ್ತವೆ. ಆಗ ಗ್ಯಾಸ್ ಬರ್ನರ್ ಮೂಲಕ ಲೀಕ್ ಆಗ್ತಾ ಇರ್ತದೆ. ಲೀಕ್ ಆಗಿ ಸಂಗ್ರಹವಾಗಿರುವಂತಹ ಎಲ್ ಪಿ ಜಿಯು ಇನ್ನೊಂದು ಬರ್ನರ್ನ ಬೆಂಕಿಯಿಂದ ಅಥವಾ ಇತರ ಯಾವುದಾದರೂ ಜ್ವಾಲೆಯ ಮೂಲದಿಂದ ಹೊತ್ತಿ ಉರಿದು ಅಗ್ನಿ ಅನಾಹುತಕ್ಕೆ ಕಾರಣವಾಗಬಹುದು. ತವಾ, ಬಾಣಲೆ ಅಥವಾ ಪ್ರೆಷರ್ ಕುಕ್ಕರ್ನ ಹ್ಯಾಂಡಲ್ಗಳನ್ನು ಬದಿಗೆ ಸರಿಸಿ ಸ್ಟವಿನ ಮೇಲೆ ಇಡಬೇಕು. ಇದರಿಂದ ಹ್ಯಾಂಡಲ್ಗಳು ಬಿಸಿಯಾಗುವುದನ್ನು ತಪ್ಪಿಸಬಹುದು. ಪ್ಲಾಸ್ಟಿಕ್ ವಸ್ತುಗಳನ್ನು ಸ್ಟವಿನಿಂದ ದೂರ ಇಡಬೇಕು. ಗ್ಯಾಸ್ ಟ್ಯೂಬನ್ನು ಸ್ವಲ್ಪವೇ ಹಾಳಾದಾಗಲೂ ಬದಲಿಸ್ತಾ ಇರಬೇಕು. ಸುರಕ್ಷಾ ಟ್ಯೂಬನ್ನು ಪ್ರತಿ 5 ವರ್ಷಕ್ಕೆ 1 ಸಾರಿ ಬದಲಾಯಿಸುವಂತಹದ್ದು ಒಳ್ಳೆಯದು. ಉಪಯೋಗಿಸದೇ ಇರುವಂತಹ ಗ್ಯಾಸ್ ಸಿಲಿಂಡರ್ನ ರೆಗ್ಯುಲೇಟರ್ನ ಮೇಲೆ ಯಾವಾಗಲೂ ಸೇಫ್ಟಿ ಕ್ಯಾಪನ್ನು ಹಾಕಿ ಇಡಬೇಕು. ಎರಡನೇ ಸಿಲಿಂಡರ್ನ ಡೆಲಿವರಿ ತೆಗೆದುಕೊಳ್ಳುವಾಗ ಸಿಲಿಂಡರನ್ನು ರೆಗ್ಯುಲೇಟರ್ಗೆ ಕನೆಕ್ಟ್ ಮಾಡಿ ಸರಿಯಾಗಿ ಫಿಟ್ ಆಗ್ತಾ ಇದೆಯೇ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಹಾಗೆ ಅಡುಗೆ ಮಾಡುವಾಗ ನೈಲಾನ್ ಬಟ್ಟೆಗಳನ್ನು ಧರಿಸಬಾರದು. ಜ್ವಾಲೆ ನಿರೋಧಕ ಏಪ್ರನ್ನನ್ನು ಬಳಸಿದರೆ ಒಳ್ಳೆಯದು. ರಾತ್ರಿ ಸಮಯದಲ್ಲಿ ಹಾಗೂ ಉಪಯೋಗ ಮಾಡದೇ ಇದ್ದಾಗ ರೆಗ್ಯುಲೇಟರ್ನ್ನು ಆಫ್ ಸ್ಥಿತಿಯಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಎಲ್ ಪಿ ಜಿ ಸುರಕ್ಷಾ ಟ್ಯೂಬನ್ನು ಕವರ್ ಮಾಡಬಾರದು. ಬೇರೆ ಹೊದಿಕೆಯನ್ನು ತೊಡಿಸಬಾರದು. ಆರೋಗ್ಯ ಮಾಹಿತಿ ಕೇಳಿದಿರಿ. ಇದೀಗ ವರದಾ ಭಟ್ ಮತ್ತು ಸಂಗಡಿಗರಿಂದ ಜಾನಪದ ಗೀತೆಗಳು. ಗಜಮುಖನಾಂಗ್ರಿಗೆ ನಿಜದಿಂದ ಎರಗುವಿ ಅಜನ ಪಟ್ಟದಾರಾಣಿ ಗಭಿ ವಂದಿಸುವೆ ತ್ರಿಜಗದೊಡೆಯರಘು ರಾಮ ಜಾನಕಿಯನ್ನು ತರುಣಿ ಕೌಸಲ ದೇವಿ ಸೊಸೆಯ ನೋಡುವುದನ್ನು ವರ್ಣಿಸುವೆನು ಕೇಳಿ ಜನರೆಲ್ಲ ತ್ರಿಜಗದೊಲೆಯು ತೋಲೆ ಸರ್ವಭರಣವನಿಟ್ಟು ಪರಿಮಳವಾಗಿದ್ದ ಗಂಧಧಣಿಗೆಯಲಿ ಎಳಗಿ ಮಂಡೆಯ ಬಾಚಿ ಸುರಗಿ ಸಂಪಿಗೆ ಹೂವ ಹರುಷದಿಂದಲೇ ಮುಡಿದು ಬರುವ ಜನಕಿಯನು ಚಂದವ ನೋಡಿದಾಳೆ ಕೌಸಲೆ ಕುಂದಣ ಮಯವಾದ ಹೊನ್ನೀನೋಲೆಯನಿಟ್ಟು ಮುಂದೆ ಶೋಭಿಸುವ ಬುಗುಡಿ ಬಾವುಲಿಯು ಕರ್ಣದೋಲೋಪ್ಪುವ ಹೊನ್ನಗೂಸರ ಪುಳಿ ಮುಂದೆ ಶೋಭಿಸುವ ಜಂಜಲ ಸರಪಳಿ ನಿಟ್ಟ ಪುಣ್ಯವಂತೆಯ ನೋಡಿದಾಳೆ ಕೌಸಲೆ ಬಡನಾಡು ಬಳ ಬಳುಕುವ ನಡುವಿಗೆ ತಕ್ಕ ಹೊಳೆವ ಕನ್ನಡಿ ಬಿಗಿದ ಅಡಿಗೆ ಪಟ್ಟಿಗಳು ತಳ ತಳ ತಳಿಸುವ ಮುರಿಯು ಹಿಂಬಾಳೆ ಬಂದಿ ಬೆಡಗಿನಿಂದಲೇ ಇಟ್ಟು ಬರುವ ಜನಕಿಯನು ಬರದಿ ನೋಡಿದಾಳೆ ಕೌಸಲೆ ಕಾಲಲಂದಿಗೆ ಗಜ್ಜೆ ಕಿರುಪಿಲ್ಲಿ ಪೋಡಗವು ಬೆರಳಿಗೆ ಒಪ್ಪುವ ಹರಳ ಬಂದವು ಗೈಲು ಗೈಲೆನ್ನುವ ಗಗ್ಗರಗಳ ನಿಟ್ಟು ಸೊಬಗಿನಿಂದಲೇ ಇಟ್ಟು ಬರುವ ಜನಕಿಯನು ಚಂದವ ನೋಡಿದಾಳೆ ಕೌಸಲೆ ತಾವರೆಯಂತೆ ಪೋಲ್ವ ಮುಖ ಕಮಾಲಕ್ಕೆ ತಕ್ಕ ಮೂಗುತೆ ಕರವುಲಾಕುಗಳು ತಾವರೆಯಂತೆ ಪೋಲ್ವ ಮುಖ ಕರಿಸಿನ ಹಚ್ಚಿ ಸಾವಿತ್ರಿ ಹೇ ಸಾರೇಳಿ ಕುಂಕುಮವ ನಿಟ್ಟ ಪುಣ್ಯವಂತೆಯ ನೋಡಿದಾಳೆ ಕೌಸಲೆ ಅಂಗೈಯರಗಿಣಿ ಬಾರೆ ಮುಂಗೈಯ ಪೌಸೆ ಬಾರೆ ಸೀತಾಪತಿ ರಾಮನ ಅರಸಿನಿ ಬಾರೆ ಶಾಶ್ವತವಾಗಿ ಕುಲ ದೀಪವ ನಡೆಸುವಂತ ಪ್ರೀತಿಯುಳ್ಳ ನಿಧಿಯ ನೀ ಬಾಬಾರೆನು ತಲೆ ಪ್ರೀತಿಯ. ವರದಾ ಭಟ್ ಮತ್ತು ಸಂಗಡಿಗರಿಂದ ಜಾನಪದ ಗೀತೆಗಳು ಕೇಳಿದಿರಿ. ಕಿಸಾನ್ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಇನ್ನು ಮುಂದೆ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಬಲಿಯಾಗಬೇಡಿ, ನಿರಾಸಕ್ತಿ ತೋರಿಸಬೇಡಿ. ನಿಮ್ಮ ಕ್ಷೇತ್ರದ ಮಾಹಿತಿಯನ್ನ ಪಡೆದು ಯೋಗ್ಯ ಜನಪ್ರತಿನಿಧಿಗೆ ತಪ್ಪದೇ ಮತ ಚಲಾಯಿಸಿ. ಇದೇ May 10 ಯಾವುದೇ ಊರಿಗೆ ಹೋಗೋ ಕೆಲಸ ಅದು ಇದು ಅಂತ ಮಾಡದೆ ನಿಮ್ಮ ಕರ್ತವ್ಯವನ್ನ ನಿಭಾಯಿಸಿ ಭವ್ಯ ಭಾರತದ ಉತ್ತಮ ನಾಗರಿಕರಾಗಿ. ನಮಸ್ಕಾರ. ಆಕಾಶವಾಣಿ ಪ್ರದೇಶ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪೌಷ್ಟಿಕಾಂಶ ಭದ್ರತೆ ಖಾತರಿಯಲ್ಲಿ ಹೈನುಗಾರಿಕೆ ಮಹತ್ವದ ಪಾತ್ರ, ರಾಷ್ಟಪತಿ ದ್ರೌಪದಿ ಮುರ್ಮು. 2030 ವೇಳೆಗೆ ಮಲೇರಿಯಾ ಮುಕ್ತ ಭಾರತ ಗುರಿ, ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕ ವಿಧಾನಸಭಾ ಚುನಾವಣೆ, ಉಮೇದುವಾರಿಕೆ ಹಿಂಪಡೆಯುವ ಪ್ರಕ್ರಿಯೆ ಮುಕ್ತಾಯ. ಐಪಿಎಲ್ ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ದೇಶದ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆ ಖಾತರಿಪಡಿಸುವಲ್ಲಿ ಹೈನುಗಾರಿಕೆ ವಲಯ ಪ್ರಮುಖ ಪಾತ್ರ ವಹಿಸಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಹರಿಯಾಣದ ಕರ್ನಲ್ನಲ್ಲಿ ಇಂದು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯ ರಾಷ್ಟೀಯ ಹೈನುಗಾರಿಕಾ ಸಂಶೋಧನಾ ಸಂಸ್ಥೆಯ 19ನೇ ಘಟಿಕೋತ್ಸವ ಉದ್ದೇಶಿಸಿ ಅವರು ಮಾತನಾಡಿದರು. ಹೈನುಗಾರಿಕೆ ವಲಯ ದೇಶದ ಜಿಡಿಪಿಗೆ ಶೇಕಡಾ 5ರಷ್ಟು ಕೊಡುಗೆ ನೀಡಿದ್ದು ಸುಮಾರು 8 ಕೋಟಿ ಕುಟುಂಬಗಳಿಗೆ ಜೀವನಾಧಾರವಾಗಿದೆ. ಹೀಗಾಗಿ ದೇಶದ ಎಲ್ಲರನ್ನೊಳಗೊಂಡ ಅಭಿವೃದ್ದಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಹಸು ಕರು ಸೇರಿದಂತೆ ಜಾನುವಾರುಗಳು ಭಾರತೀಯ ಸಮಾಜ ಮತ್ತು ಸಂಪ್ರದಾಯದ ಸಮಗ್ರ ಭಾಗವಾಗಿದೆ ಎಂದ ಅವರು, ಹೆಚ್ಚು ಹಾಲು ನೀಡುವ ಎಮ್ಮೆ ಮತ್ತು ಹಸುಗಳ ತಳಿಗಳನ್ನು ಸೃಷ್ಟಿಸುವ ತಂತ್ರಜ್ಞಾನವನ್ನು ಸಂಶೋಧನಾ ಸಂಸ್ಥೆ ಅಭಿವೃದ್ದಿಪಡಿಸಿರುವುದು ಸಂತಸದ ಸಂಗತಿ. ಈ ವಲಯದಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸಿದ್ದು ಅವರ ಶಿಕ್ಷಣ, ತರಬೇತಿ ಮತ್ತು ಕೌಶಲ್ಯಾಭಿವೃದ್ದಿಗೆ ಹೆಚ್ಚಿನ ಅವಕಾಶಗಳು ಸಿಗುವಂತೆ ಮಾಡಬೇಕು ಎಂದು ರಾಷ್ಟಪತಿ ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಅವರು 554 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. 2030 ವೇಳೆಗೆ ಮಲೇರಿಯಾ ಮುಕ್ತ ಭಾರತಕ್ಕಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಮನ್ಸುಖ್ ಮಾಂಡವಿಯ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಏಷ್ಯಾ ಪೆಸಿಫಿಕ್ ಮಲೇರಿಯಾ ನಾಯಕರ ಸಮಾವೇಶದಲ್ಲಿ ವರ್ಚುವಲ್ ಮೂಲಕ ಪಾಲ್ಗೊಂಡು ಮಾತನಾಡಿದ ಅವರು, ಮಲೇರಿಯಾ ನಿರ್ಮೂಲನಾ